ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಎಬಿಎಆರ್ಕೆ ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ವರ್ಷಕ್ಕೆ 500,000 ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ 30% ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದು. ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ, ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ಎಬಿಎಆರ್ಕೆ ಕಾರ್ಡ್ ವಿತರಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇನ್ನು ಮುಂದೆ ಕುರಿಗಳಲ್ಲಿ ಬರುವ ನೀಲಿ ನಾಲಿಗೆ ರೋಗ ಹಾಗೂ ನಿರ್ವಹಣೆ ಕುರಿತು ಡಾ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿಯವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಾಜೇಂದ್ರ ಕುಲಕರ್ಣಿ. ಎಲ್ಲ ನಮಸ್ಕಾರ. ಈ ನನ್ನ ಜೊತೆಗೆ ಚಿಂಚೋಳಿ ತಾಲೂಕು ಸಲ್ಗರ್ ಬಸಂತಪುರದ ಪಶು ಚಿಕಿತ್ಸಾಲಯದೊಳಗ ಪಶು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿಯವರದ್ರ. ಇವರನ್ನ ಮಾತಾಡಿಸಿ ಈ ಕುರಿಗಳೊಳಗ ಏನು ನೀಲಿ ನಾಲಿಗೆ ರೋಗ ಬರ್ತಲ್ಲ, ಅದು ಯಾಕೆ ಬರ್ತದ, ಹೆಂಗ್ ಬರ್ತದ, ಆಮೇಲೆ ಲಕ್ಷಣಗಳೇನು, ಮತ್ತು ಅದರ ನಿರ್ವಹಣೆ ನಿಯಂತ್ರಣ ಹೆಂಗ್ ಮಾಡಬೇಕು, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ ನಮಸ್ಕಾರ ಡಾಕ್ಟರ್ ತೃಪ್ತಿ ಅವರ. ನಮಸ್ಕಾರ ಸರ್. ತೃಪ್ತಿ ಅವರ, ಈಗ ಕುರಿಗಳೊಳಗ ಏನು ನೀಲಿ ನಾಲಿಗೆ ರೋಗ ಬರ್ತಲ್ಲ, ಆ ನೀಲಿ ನಾಲಿಗೆ ರೋಗ ಅಂದ್ರೆ ಏನು, ಮತ್ತ ಯಾವ್ಯಾವ ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತದ್ರಿ? ಹೆಸರು ಹೇಳಕತ್ತೈತ್ರಿ ಸರ್. ನೀಲಿ ನಾಲಿಗೆ ಅಂತಂದ್ರೆ ನಾಲಿಗೆ ಫುಲ್ ನೀಲಿ ಕಲರ್ ಆಗ್ಬಿಡುತ್ತೆ ಈ ರೋಗದಲ್ಲಿ. ಈ ರೋಗ ಮೇನ್ಲಿ ವೈರಸ್ ಅಂತ ಹೇಳಿ ಇರುತ್ತೆ ಸರ್, ಬ್ಲೂ ಟಂಗ್ ವೈರಸ್, ಆರ್ಬಿ ವೈರಸ್ ಜಾತಿ ಸೇರಿದ್ದು. ಬ್ಲೂ ಟಂಗ್ ವೈರಸ್ ನಿಂದ ಕುರಿ ಮತ್ತು ಮೇಕೆಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಸರ್. ಅದರಲ್ಲೂ ಕುರಿಗಳಲ್ಲಿ ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಕಂಡು ಬಂದಿದೆ ಸರ್. ಅಂದ್ರೆ ಯಾವ್ಯಾವ ವರ್ಷದೊಳಗೆ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಹೆಚ್ಚು ಕಾಣಿಸ್ತದೆ ಅಂದ್ರೆ ಆಗಸ್ಟ್ಲಿಂದ ಫೆಬ್ರವರಿ ತನಕ ಈ ರೋಗ ಕಂಡು ಬರುತ್ತೆ ಸರ್. ಅಂದ್ರೆ ಮಳೆಗಾಲ ಶುರು ಆಗಂಕೇನೆ ಅದು ಎಂಡ್ ಆಗುವವರೆಗೂ, ಮತ್ತೆ ಚಳಿಗಾಲದಲ್ಲಿ ಈ ರೋಗ ಸಿಕ್ಕಾಪಟ್ಟೆ ಕುರಿಗಳಲ್ಲಿ ಕಂಡುಬರಕತ್ತೈತಿ ಸರ್. ಅಂದ್ರೆ ಕುರಿ ಮೇಕೆಗಳಲ್ಲಿ ಕಾಣಿಸ್ಕೊಳ್ತಂತ ಹೇಳಿದ್ರಿ, ಅದರಲ್ಲದ ಮತ್ತೆ ಬೇರೆ ಬೇರೆ ಯಾವ್ಯಾವ ಪ್ರಾಣಿಗಳೊಳಗೆ ಇದು ಕಾಣಿಸ್ಕೊಳ್ತದೆ ಸಾಮಾನ್ಯವಾಗಿ? ಈ ಸಾಮಾನ್ಯವಾಗಿ ಹಸುಗಳಾಗ್ಲಿ, ಇವು ಸಾಕು ಪ್ರಾಣಿಗಳದ್ದು ಸರ್. ಕಾಡು ಪ್ರಾಣಿಗಳು ಯಾಕೆ ಬೈಸಾನ್ ಅಂತ ಅಂತಾರಲ್ಲ ಸರ್, ಅಂತ ಪ್ರಾಣಿಗಳಲ್ಲಿ ಈ ರೋಗ ಕಾಣಿಸ್ಕೊಳಕತ್ತೈತಿ ಸರ್. ಯಾಕೆ ಬೈಸಾನ್ ಈ ನಮ್ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿ ಈ ಆಸ್ಟ್ರೇಲಿಯಾ ಆಗ್ಲಿ ಆಫ್ರಿಕಾದಲ್ಲಿ ಆಗ್ಲಿ ಈ ರೋಗ ಕಾಣಿಸ್ಕೊಳಕತ್ತೈತ್ರಿ? ಈಗ ನೀವ್ ಹೇಳಿದ್ರಿ ಈ ರೋಗ ಬಂತು ಅಂದ್ರೆ ನಾಲ್ಗೆ ನೀಲಿ ಆಗ್ತದೆ ಅಂತ ಅಂತಂದ್ರೆ, ನಾವು ಸುಮ್ಸುಮ್ನೆ ಕುರಿದ ಬಾಯಿ ತೆಗೆದು ನಾಲಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಏನಾದ್ರೂ ಒಂದು ಲಕ್ಷಣಗಳು ಬೇಕು. ಅಂದ್ರೆ ಯಾವ ಲಕ್ಷಣ ಬಂದಾಗ ನೀಲಿ ನಾಲಿಗೆ ರೋಗ ಬಂತಂತ ಅನ್ಕೊಂಡು ನಾವು ಬಾಯಿ ತೆರೆದು ನಾಲಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ? ಅಂದ್ರೆ ಸರ್, ಇದು ರೋಗ ನಾ ಗಾಳಿ ಮುಖಾಂತರ ಆಗ್ಲಿ ನೀರಿನ ಮುಖಾಂತರ ಆಗ್ಲಿ ಬರಲ್ಲ, ಅದು ಕುಡ್ಡು ನೊಣ ಅಥವಾ ಕುರುಡು ನೊಣ ಅಂತೇಳಿ ಒಂದು ನೊಣ ಬಂದು ಕಚ್ಚಿದ್ಮೇಲೆ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾವೆ ಸರ್. ಅಂದ್ರೆ ಯಾವ ಒಂದು ಕುರಿಗೆ ಈ ನೀಲಿ ನಾಲಿಗೆ ರೋಗ ಬಂದಿರ್ತದ ಅದು ಕಚ್ಚಿ ಇನ್ನೊಂದು ಆರೋಗ್ಯವಂತ ಕುರಿಗೆ ಕಚ್ಚಿದ್ರೆ ಅವಾಗ ಬರ್ತದೆ ಆ ರೋಗ, ಅವಾಗ ಆ ಕುರಿಗೆ ಬರುತ್ತೆ ಸರ್. ಅಷ್ಟ ತನಕ ಈ ರೋಗ ಗಾಳಿ ಮುಖಾಂತರ ಆಗಿ ನೀರಿನ ಮುಖಾಂತರ ಆಗಿ ಕುರಿಲಿಂದ ಕುರಿಗೆ ಯಾವ್ದೇ ರೋಗ ಬರಲ್ಲ, ಬರೋದಿಲ್ಲ. ಹಂಗಂದ್ರ ಈ ನೀಲಿ ನಾಲಿಗೆ ರೋಗದ ಲಕ್ಷಣ ನಾಲಿಗೆ ಬಿಟ್ಟು ಬೇರೆ ಏನಿರ್ತಕ್ಕಂದ್ರೆ, ನಾಲಿಗೆ ತೆಗೆದು ನೋಡಿದ್ಮೇಲೆ ನಮ್ ನೀಲಿ ಅಂತ ಅನಿಸ್ತದ. ಅಂದ್ರೆ ಸಾಮಾನ್ಯವಾಗಿ ಕುರಿಗಳ ನಾಲಿಗೆ ನೀಲಿ ಇರೋದಿಲ್ಲ. ಇಲ್ಲ ಸರ್. ಹೌದಿಲ್ಲ ಅಂತಂದ್ರ ಲಕ್ಷಣ ಬೇರೆ ಲಕ್ಷಣಗಳು ಬೇರೆ ಬೇರೆ ಲಕ್ಷಣಗಳು ಅಂತಂದ್ರೆ ಸರ್, ಈಗ ನೋಡ್ರಿ ಮುಖ ಉಬ್ತೈತಿ, ಅತಿಯಾದ ಜ್ವರ ಬಂದ ಜ್ವರ ಬಾಳ ಬಾಳ ಬಂದಿರ್ತಾವ ಸರ್, ಮುಟ್ಟಿದ್ರೆ ಸಾಕು ಫುಲ್ ಕೈ ಬಿಸಿ ಹತ್ತತ್ತ, ಈಗ ಒಂದ್ ಸ್ವಲ್ಪ ಬಾಯಿ ತೆಗೆದ್ರು ಬಿಸಿ ಗಾಳಿ ಬಂದ್ಬಿಡುತ್ತ. ಮತ್ತೆ ಅದು ಮುಖ ಆಗ್ಲಿ ತುಟಿ ಆಗ್ಲಿ ಮತ್ತ ನಾಳಿಗೆ ಉಬ್ಬಿತ್ತ ಸರ್, ನಾಳಿಗೆ ಉಬ್ಬಿರ್ತದೆ ಮತ್ತೆ ನಾಳಿಗೆ ಹೊರಗ್ ಚಾಚ್ತೈತಿ ಸರ್. ನಾಯಿ ಹೆಂಗ ಚಾಚಿಸ್ತಲ್ಲ ಸರ್, ಅದೇ ತರ ಕುರಿಗಳು ಹೊರಗಡೆ ಚಾಚಿ ಫುಲ್ ಉಸಿರಾಟ ತೊಂದರೆ ಆಗ್ಬಿಡುತ್ತೆ ಸರ್. ಬಾಯಿಲಿಂದ ಮಾಡ್ತಿರ್ತಾವ, ಮೂಗಿದಾಗ ಫುಲ್ ಗೊಣ್ಣೆ ಬಂದ್ಬಿಡುತ್ತೆ ಸರ್, ಸಿಂಬಳ ಬಂದ್ಬಿಡುತ್ತ, ಅದರಿಂದ ಉಸಿರಾಡಕ್ಕೆ ಆಗಲ್ಲ, ಮೂಗ್ ಬಂದಿರ್ತದೆ. ಮೂಗ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಬಂದಾಗಿರುತ್ತೆ ಸರ್. ಅದಾದ್ಮೇಲೆ ಈಗ ಅದು ಬಿಟ್ರೆ ಈಗ ಕಾಲ್ ಸಂಧಿ ಇರ್ತದಲ್ಲ ಸರ್, ಕಾಲ್ ಸುತ್ತಲ ಇದು ನೀಲಿ ಕಲದ ಪಟ್ಟಿ ಬಂದ್ಬಿಡುತ್ತ, ನೀಲಿ ಪಟ್ಟಿ ಬರುತ್ತೆ ಸರ್. ಸಣ್ಣದ ಇಲ್ಲ, ಸಣ್ಣದಿರುತ್ತೆ ಸರ್, ಇಷ್ಟೇ ಸಣ್ಣದಿರುತ್ತೆ, ಒಂದ್ ಇಂಚದಷ್ಟಿರುತ್ತ. ಅದನ್ನ ಚಂದ ರೈತರಿಗೆ ಗಮನಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ಹುಣ್ಣು ಬೀಳ್ತವೆ, ಹುಣ್ಣು ಬಿದ್ದ ಹುಳ ಕೂಡ ಬೀಳ್ತವೆ ಸರ್. ಅದು ಬೇರೆ ಸಮಸ್ಯೆ ಶುರು ಆಗುತ್ತೆ. ಅದು ಬಿಟ್ಟರೆ ಸರ್ ಈಗ ನೋಡ್ರಿ, ಈಗ ಗೊರ್ಸಿನ ಸುತ್ತಲ ಹುಣ್ಣು ಬೀಳ್ತೈತಿ, ಫುಲ್ ಪೇನ್ ಇರುತ್ತೆ ಸರ್, ನಡಿಯಕ್ ಕೂಡ ಆಗಲ್ಲ, ಕುರಿ ಆಗ್ಲಿ ಅಥವಾ ಮೇಕೆ ಆಗ್ಲಿ ನಡಿಯಕ್ಕೆ ಆಗಲ್ಲ, ಹಂಗೆ ಕುಂಟಾ ಕುಂಟಾ ಕುಂಟಾ ಹೋಗ್ತದೆ, ಸಾವಕಾಶ ಕುಂಟ ಫುಲ್ ಕುಂಟತ್ತೆ ಹೋಗ್ತಾವ ಸರ್. ಅಂತಂದ್ರೆ ನಮ್ಮ ರೈತರು ಇದನ್ನ ಗಮನಿಸಬೇಕು, ಕುಂಟ್ರಲಿತ್ತದ ಅಂತಂದ್ರೆ ಒಂದ್ ಏನಾಗ್ತದೆ, ಮುಳ್ಳು ಚುಚ್ಚದ ಅಂತ ತಿಳ್ಕೊತಾರೆ ಫಸ್ಟ್, ಅದ್ ಮುಳ್ಳು ತೆಗಿಲಿಕ್ಕೆ ನೋಡಿದ್ರೆ ಮುಳ್ಳು ಇರೋದಿಲ್ಲ, ಅಂದ್ರೂ ಕುಂಟ್ಲಿತ್ತ ಅಂತಂದ್ರೆ ನೀಲಿ ಪಟ್ಟಿ, ನೀಲಿ ಪಟ್ಟಿ ಹಿಂಗ್ ಚಂದ ಚರ್ಮ ಬಿಚ್ಚುತ್ತ ಸರ್ ಅಲ್ಲಿಂದ, ಗೊರಸಲ್ಬಲ್ಲಿ ಫುಲ್ ಹಿಂಗ ಮ್ಯಾಗ ಎಲ್ಲ ಉಣ್ಣಿ ಇರ್ತಾವಲ್ಲ ಸರ್, ಉಣ್ಣಿ ಎಲ್ಲ ಕಿತ್ಕೊಂಡ್ ಫುಲ್ ಚರ್ಮ ಅಷ್ಟೇ ಕಾಣಿಸ್ತಾ ಇರ್ತದೆ ಸರ್. ಅದು ಇದ್ದಾಗ ಮಾತ್ರ ಅದು ಕನ್ಫರ್ಮ್ ಅಂದ್ರೆ ನೀಲಿ ನಾಳೆಗೆ ಬಂದಿರಬಹುದು ಅಂತ ಇದು ಮಾಡಬಹುದು. ಅಂದ್ರೆ ಈ ಟೈಮ್ ನಾವು ಬಾಯಿ ತೆಗೆದು ನೋಡಿದ್ರೆ ನಾಲಿ ಅದು ಹೊರಗೆ ಹಾಕಿರ್ತಂತಂದ್ರೆ ಅವಾಗ ನೀಲಿ ಕಾಣಿಸ್ತದೆ, ಅವಾಗ ನೀಲಿ ಕಲರ್ದ ಅಥವಾ ಹಳದಿ ಕಲರ್ ಕಾಣಿಸ್ತಾ ಬರ್ತದೆ ಸರ್. ಅದನ್ನ ಬಿಟ್ರೆ ಮತ್ತೇನಾಗತ್ತ, ಒಸಡಿ ಇರ್ತೈತಲ್ಲ ಸರ್, ಅದರಲ್ಲಿ ಹುಣ್ಣು ಬೀಳ್ತಾವ. ಓ, ಒಸಡಿನ ಹುಳು ಬೀಳ್ತಾವ, ಒಸಡಿಗೂ ಹುಣ್ಣು ಬಿದ್ದು ಆಮೇಲೆ ಅದು ಫುಲ್ ಕಿವ ತರ ಅಥವಾ ಫುಲ್ ಬಾಯಿ ಎಲ್ಲ ಹುಣ್ಣು ಹುಣ್ಣು ಆಗಿರುತ್ತೆ ಸರ್. ಏನು ತಿನ್ಲಿಕ್ಕೆ ಆಗೋದಿಲ್ಲ, ಏನು ತಿನ್ನಕ್ ಆಗಲ್ಲ ಸರ್ ಆ ಟೈಮ್ದಲ್ಲಿ, ಅದು ಏನು ತಿನ್ನಕ್ಕೆ ಆಗಲ್ಲ ಸರ್. ನಾಲಿಗೆ ಮೇಲೆಲ್ಲ ಬಾಯಿ ಮೇಲೆಲ್ಲ ಇದು ಬಂದಾಗ ಹುಣ್ಣು ಬಿದ್ದಾಗ ತಿನ್ಬೇಕು ಅಂದ್ರೆ ಬ್ಯಾನೆ ಬ್ಯಾನೆ ಆಗುತ್ತೆ ಸರ್. ಅಂತ ಸಮಯದಲ್ಲಿ ಮತ್ತ ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದ್ ಕುರಿಗಳಿಗ ಗರ್ಭಪಾತ ಆಗುತ್ತೆ ಸರ್. ಯಾವ್ದು ಗರ್ಭಿಣಿ ಇತ್ತಂದ್ರೆ, ಗರ್ಭಿಣಿ ಇತ್ತಂತಂದ್ರೆ ಗರ್ಭಪಾತ ಆಗ್ಲಿ ಅಬಾರ್ಷನ್ ಆಗ್ಲಿ ಆಗೋ ಚಾನ್ಸಸ್ ಇರ್ತವೆ. ಇನ್ನು ಕೆಲವೊಂದ್ ಪ್ರಾಣಿಗಳು ಏನ್ ಮಾಡ್ತಾವ ಅಂತಂದ್ರೆ ಬೇದಿ ಸ್ಟಾರ್ಟ್ ಆಗುತ್ತೆ ಸರ್, ಸಿವಿಯರ್ ಅಂದ್ರೆ ಬಹಳ ಬಹಳ ಅತಿಸಾರ ಅಂತಾರಲ್ಲ ಸರ್, ಆ ತರ ಬೇದಿ ಆಗುತ್ತೆ. ಅದರಿಂದ ಮೂರ್ನಾಲ್ಕು ದಿನಗಳಲ್ಲಿ ಅವು ಫುಲ್ ನಿಶಕ್ತಿ ಆಗ್ಬಿಡ್ತವೆ, ಏನೋ ಶಕ್ತಿನೇ ಇರಲ್ಲ, ಆಮೇಲೆ ನೀರಿನ ಅಂಶನೇ ಇರಲ್ಲ ಅಂತಂದ್ರೆ ಅವ್ ಆಟೋಮೆಟಿಕ್ಲಿ ಸಾವಾಗ್ತಾವ ಸರ್. ಅಂತಂದ್ರೆ ಇದು ಬಂತು, ನಾವು ಕರೆಕ್ಟ್ ಆಗಿ ಅದಕ್ಕೆ ಕ್ರಮ ಕೈಕೊಳ್ಳಲಿಲ್ಲ ಅಂದ್ರೆ ಸಾವಾಗೋ ಸಾಧ್ಯತೆ ಹೆಚ್ಚಿಗೆ ಅಂತ ನಾವು ಹೇಳಿತ್ತೀರಿ. ಅಂತಂದ್ರೆ ಈ ಒಂದು ಲಕ್ಷಣ ಹೇಳಿದ್ರೆ ನೀವು ಇಲ್ಲಿ ತನಕ ಇವೆಲ್ಲ ಲಕ್ಷಣಗಳು ನಮ್ಮ ಯಾರು ಕುರಿ ಆಡು ಸಾಕ್ಯಾರ ನೋಡಿದ್ರು ಅಂತಂದ್ರೆ, ನಿಮ್ಮ ಆಸ್ಪತ್ರೆ ತರೋದಕ್ಕಿಂತ ಮೊದಲು ಏನೆಲ್ಲ ಪ್ರಥಮ ಚಿಕಿತ್ಸೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ರಿಲೀಫ್ ಆಗ್ತದೆ, ಸ್ವಲ್ಪ ಸಮಸ್ಯೆ ಅಥವಾ ಪೇನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ನೋಡಿ ಸರ್, ಫಸ್ಟ್ ಕುರಿಗಳಿಗೆ ಇದು ರೋಗ ಕಂಡ ತಕ್ಷಣನೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇವ್ರು ಏನಾದ್ರೂ ಮಾಡ್ತಾರಂತಂದ್ರ, ಅದು ಹುಣ್ಣು ಬೀಳ್ತಾವಲ್ಲ ಸರ್, ಬಾಯಿಗಾಗ್ಲಿ ಕಾಲಿಗಾಗ್ಲಿ ಹುಣ್ಣು ಬಿದ್ರ ಫಸ್ಟ್ ಅದನ್ನ ಯಾವ ರೋಗ ಬಂದಿರ್ತಾವಲ್ಲ ಅದಕ್ಕೆಲ್ಲ ಸೆಪರೇಟ್ ಮಾಡ್ಬೇಕು ಸರ್. ಯಾವ ಮಂದಿ ಮತ್ತ ಆರೋಗ್ಯವಂತ ಕುರಿಗಳು ಇರ್ತಾವಲ್ಲ ಸರ್, ಅವಳಿಂದ ಒಂದ್ ಬ್ಯಾರೆ ಮಾಡಿ ಬೇರ್ಪಡಿಸಿ ಆಮೇಲೆ ಅದು ಬಾಯಿಗಾಗ್ಲಿ ಅಥವಾ ಗೊರಸಿನ ಸಂದಿಯಲ್ಲಾಗ್ಲಿ ಇದು ಹಚ್ಚಬೇಕು ಸರ್. ಬಾಯಿಗೆ ಹುಣ್ಣು ಬಿದ್ರ ಅದಕ್ಕೆ ಫಸ್ಟ್ ಇದು ಅಡಿಗೆ ಸೋಡಾ ಇರುತ್ತಲ್ಲ ಸರ್, ಅಡಿಗೆ ಸೋಡಾ ಆಗ್ಲಿ ಬೋರಿ ತಿನ್ನ ಸೋಡಾ ಅಂತಾರಲ್ಲ ಸರ್, ಅದು ಆಗ್ಲಿ ಅಥವಾ ಬೋರಿಕ್ ಆಸಿಡ್ ಅಂತ ಹೇಳಿ ಪೌಡರ್ ಸಿಗುತ್ತೆ ಸರ್, ಅದು ಉಗುರು ಬೆಚ್ಚಿಗ್ ನೀರಿದಾಗ ಕಲಸ್ಕೊಂಡು ಅದು ಚೆನ್ನಾಗಿ ಬಾಯಿ ತೊಳ್ಕೋಬೇಕು ಸರ್, ಆಮೇಲೆ ಅದಕ್ಕೆ ಜೇನುತುಪ್ಪ ಹಚ್ಚಬೇಕು ಸರ್. ಒಂದ್ರೆ ಅದ್ರ ಬಾಯಿ ತೊಳಸ್ಬೇಕು ಮೊದಲ ತಿನ್ನ ಸೋಡಲಿಂದ, ಆಮೇಲೆ ಜೇನುತುಪ್ಪ ಹಚ್ಚಬೇಕು. ಜೇನುತುಪ್ಪ ಅಥವಾ ಅರಿಶಿನ ಇರುತ್ತ, ಇಳ್ಕೊಂಡ ಗ್ಲಿಸರಿನ್ ಸಿಗುತ್ತೆ ಸರ್, ನಾರ್ಮಲಿ ನಮ್ ಬಾಯಿ ಬಂದ್ರೆ ನಾವು ಗ್ಲಿಸರಿನ್ ಹಚ್ಕೋತೀವಿ, ಅದೇ ತರ ಪ್ರಾಣಿಗಳಿಗೂ ಹಚ್ಬೇಕು ಸರ್, ಅಂದ್ರೆ ಕುರಿಗಳಿಗ ದಿನಕ್ಕೆ ಎರಡ್ ಮೂರ್ ಸಲ ಅದು ಕಂಟಿನ್ಯೂ ಮಾಡ್ಕೋತಾ ಇರ್ಬೇಕು ಸರ್. ಅಂದ್ರೆ ಇದು ಮೊದಲು ಪ್ರಥಮ ಚಿಕಿತ್ಸೆ. ಮತ್ತೆ ಕಾಲಿಗೆ ಹೆಂಗ್ ಮಾಡ್ಬೇಕು? ಕಾಲಿಗೆ ಹುಣ್ಣು ಬಿದ್ದಿತ್ತಂದ್ರೆ, ಕಾಲಿಗೆ ಹುಣ್ಣು ಬಿದ್ದಿತ್ತಂದ್ರೆ ಸರ್ ಪಿಪಿ ಸೊಲ್ಯೂಷನ್ ಅಂತ ಹೇಳಿ ಪೊಟ್ಯಾಶಿಯಂ ಪರ್ ಮ್ಯಾಗ್ನೆಟ್ ಅಂತ ಹೇಳಿ ಒಂದ್ ಪೌಡರ್ ಸಿಗುತ್ತೆ ಸರ್, ಅದು ಒಂದೇ ಒಂದ್ ಚುಟ್ಕಿ ತಗೊಂಡು ಅದು ಒಂದು ಉಗುರು ಬೆಚ್ಚಿಗೆ ನೀರ್ದಾಗ ಹಾಕ್ಬೇಕು, ಹಾಕಿದ್ರೆ ಗುಲಾಬಿ ಕಲರ್ ಬಣ್ಣ ಬರುತ್ತೆ, ನೀರ ಬಿಡುತ್ತೆ, ಬಣ್ಣ ಬಿಡುತ್ತ, ಆ ಗುಲಾಬಿ ಕಲರ್ ಬಣ್ಣ ಅಂದ್ರೆ ನೀರ್ ತಗೊಂಡು ಚೆನ್ನಾಗಿ ತೊಳ್ಕೋಬೇಕು. ಆಮೇಲೆ ಐಡಿನ್ ಮಲಮ್ ಅಂತ ಹೇಳಿ ಸಿಗುತ್ತೆ ಸರ್, ಪೌಡಿನ್ ಅಯೋಡಿನ್ ಮಲಮ್ ಅಂತೇಳಿ ಯಾವ್ದೇ ಮೆಡಿಕಲ್ ದಾಗ ಸಿಗುತ್ತ, ಅದು ಮೂರ್ನಾಲ್ಕು ಸಲ ಹಚ್ಕೋಬೇಕು ಸರ್ ದಿನಕ್ಕ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಹತ್ರ ಕರ್ಕೊಂಡು ಬರ್ಬೇಕು, ಇದಕ್ಕಿಂತ ಮುಂಚೆ ಕರ್ಕೊಂಡು ಬಂದ್ ಚೆನ್ನಾಗಿ ಅಂದ್ರೆ ಬಂದ ತಕ್ಷಣ ಸ್ವಲ್ಪ ಆದಷ್ಟು ಸಾಧ್ಯದಷ್ಟು ಮಾಡಿಕೊಂಡು ನಿಮ್ಮ ಹತ್ರ ಕರ್ಕೊಂಡು ಬರ್ಬೇಕು. ಈಗ ನಿಮ್ಮ ಹತ್ರ ಈ ನಾಲಿಗೆ ರೋಗ, ಈ ನೀಲಿ ನಾಲಿಗೆ ರೋಗ ಇರುವಂತ ಕುರಿ ಆಗ್ಲಿ ಮೇಕೆಗಳು ಬಂದಾಗ ನೀವು ಏನೆಲ್ಲ ಮಾಡ್ತೀರಿ, ಹೆಂಗ್ ಚಿಕಿತ್ಸೆ ಕೊಡ್ತೀರಿ ನೋಡ್ರಿ ಸರ? ಫಸ್ಟ್ ಇದು ಬರನ್ಕೇನೆ ನಾವು ನೀಲಿ ನಾಲಿಗೆ ರೋಗ ಅಂತ ಹೇಳಕ್ ಆಗಲ್ಲ, ಅದಕ್ಕ ನಮ್ದು ರಕ್ತ ಪರೀಕ್ಷೆ ಮಾದರಿ ತಗೊಳ್ಳೇಬೇಕಾಗತ್ತೆ ಸರ್. ಈ ನೀಲಿ ನಾಲಿಗೆ ರೋಗಕ್ಕ ಯಾವ್ದೇ ತರದ ಏನಂತಾರೆ ಚುಚ್ಚು ಮದ್ದು ಅದಿರ್ತಲ್ಲ ಸರ್ ಇಂಜೆಕ್ಷನ್, ಸ್ಪೆಸಿಫಿಕ್ ಇಂಜೆಕ್ಷನ್ ಯಾವ್ದೇ ತರದ ಇರಲ್ಲ. ಅದಕ್ಕ ಅದ ಮಾದರಿ ರಕ್ತ ಪರೀಕ್ಷೆ ತಗೊಂಡು ಸಂಶೋಧನಾಲಯ ಕಳಿಸಿದ ಮೇಲೆ ಇದು ಕನ್ಫರ್ಮ್ ಆಗುತ್ತೆ ಸರ್. ಅಂದ್ರೆ ಈಗ ನಿಮ್ಮಲ್ಲಿ ನೀವು ಬ್ಲಡ್ ಸ್ಯಾಂಪಲ್ ತಗೊಂಡು ಎಲ್ಲಿ ಕಳಿಸ್ಬೇಕು ನೀವು? ಅದು IHNVB ಸಂಶೋಧನಾ ಅಂದ್ರೆ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಕಳಿಸ್ಬೇಕಾಗುತ್ತೆ. ಬೆಂಗಳೂರಿಗೆ? ಬೆಂಗಳೂರು ಅಥವಾ ಗುಲ್ಬರ್ಗಾದಲ್ಲಿ ಇದೆ ಸರ್. ಅಂದ್ರೆ ಎಷ್ಟು ದಿನದ ನಿಮ್ಗೆ ವಾಪಸ್ ರಿಪೋರ್ಟ್ ಸಿಗ್ತದೆ? ಅದು ಒಂದು ವಾರದಲ್ಲಿ ಅಥವಾ ಒಂದು ಮೂರು ದಿನದಲ್ಲಿ ರಿಪೋರ್ಟ್ ಸಿಗುತ್ತೆ ಸರ್. ಅದಾದ್ಮೇಲೆ ನೀವು ಪ್ರಥಮ ಚಿಕಿತ್ಸೆ ಮತ್ತೆ ಆಗಲೇ ಹೇಳಿದಾಗ ನೀವು ನಿಮ್ಮಲ್ಲಿ ಮಾಡ್ತೀರೋ? ನಮ್ಮಲ್ಲಿ ಮಾಡ್ತೇವೆ ಸರ್. ಅಂದ್ರೆ ಯಾವ್ದು ರೋಗ ಬಂದ ಪ್ರಾಣಿಗಳಿಗೆ ನಾವು ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಅಂತೇಳಿ ಇಂಜೆಕ್ಷನ್ಸ್ ಇರ್ತವೆ ಸರ್, ಅದು ಮತ್ತೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೇವೆ ಸರ್. ಅಂದ್ರೆ ಶಕ್ತಿವರ್ಧಕ ಇಂಜೆಕ್ಷನ್ಸ್ ಒಂದು ಐದು ದಿನ ಸಲುವಾಗಿ ಕಂಟಿನ್ಯೂ ಕೊಡ್ತಾನೆ ಇರ್ತೇವೆ ಸರ್. ಅದು ನಮ್ದು ಅಂದ್ರೆ ಹಾಸ್ಪಿಟಲ್ ತಂದು ತೋರಿಸಿದ ಮೇಲೆ ಅದು ನಮ್ಗೆ ಗೊತ್ತಾಗುತ್ತೆ ಸರ್, ಅಲ್ಲಿ ತನಕ ನಮ್ಗೆ ಏನೂ ಗೊತ್ತಾಗಲ್ಲ. ಈಗ ನೀವು ಆಗಲೇ ಹೇಳಿದ್ರಿ ತೃಪ್ತಿ ಅವರು ಏನಂತಂದ್ರೆ ಸ್ಯಾಂಪಲ್ ಕಳಿಸ್ತೀವಿ, ಸ್ಯಾಂಪಲ್ ಬರತ್ತನ ಅದು ನೀಲಿ ನಾಲಿಗೆ ರೋಗ ಅದನ್ನೋ ಬೇರೆ ಏನಾರು ಅದನ್ನೋದು ಗುರುತಾಗೋದಿಲ್ಲ. ಅಂದ್ರೆ ಅಲ್ಲಿತನ ನೀವು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತೀರಿ? ಅಂದ್ರೆ ಇಂಜೆಕ್ಷನ್ಸ್ ಕೊಡ್ತಾ ಇರ್ತೇವೆ ಸರ್, ಸಪೋರ್ಟಿವ್ ಥೆರಪಿ ಅಂತ ಹೇಳಿದ್ರೆ. ಅದೇ ತರ ಆಂಟಿಬಯೋಟಿಕ್ ಅಂತಂದ್ರೆ ಸರ್, ಅದು ಪ್ರತಿಜೀವಕ ಅಂತಂದ್ರೆ ಇದನ್ನ ಬಂದ್ಮೇಲೆ ಇದ್ರ ಜೊತೆ ಜೊತೆಗೆ ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ತವೆ ಸರ್, ಬ್ಯಾಕ್ಟೀರಿಯಲಿಂದ ಕೆಲವೊಂದು ಡಿಸೀಸ್ ಅಂದ್ರೆ ರೋಗಗಳು ಬರ್ತವೆ, ಅದನ್ನ ತಡೆಗಟ್ಟುವ ಸಲುವಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಆ ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಇಂಜೆಕ್ಷನ್ಸ್ ನ ಕಂಟಿನ್ಯೂ ಡೈಲಿ ಒಂದ್ 5 ದಿನ ಕೊಡ್ತೇವೆ ಸರ್. ಅಷ್ಟೊಳಗೆ ರಿಪೋರ್ಟ್ ಬಂದ್ಬಿಡುತ್ತೆ? ರಿಪೋರ್ಟ್ ಬಂದ್ಬಿಡುತ್ತೆ ಸರ್. ಅವಾಗ ನೀಲಿ ನಾಲಿಗೆ ರೋಗ ಅದಂದ್ರೆ ಮತ್ತೆ ಅದಕ್ಕೆ ಬೇರೆ ಚಿಕಿತ್ಸೆ ಅದನ್ನ ಹೆಂಗ್ರಿ? ಅದಕ್ಕೆ ಚಿಕಿತ್ಸೆ ಇಲ್ಲ ಸರ್, ಅದಕ್ಕೆ ಲಸಿಕೆ ಒಂದೇ ಇದೆ ಸರ್. ಅವಾಗ ಲಸಿಕೆ ಹಾಕ್ತಾರೆ? ಅದು ಲಸಿಕೆ ಅಂತಂದ್ರೆ ಸರ್, ಈಗ ರೋಗ ಬಂದಿರೋ ಪ್ರಾಣಿಗಳಿಗೆ ಹಾಕಕ್ ಆಗಲ್ಲ. ಯಾವ್ದು ಆರೋಗ್ಯವಂತ ಕುರಿಗಳು ಇರ್ತಾವಲ್ಲ ಸರ್, ಆ ಏರಿಯಾದಲ್ಲಿ ಹೋಗಿ ಎಲ್ಲಾ ಕುರಿಗಳಿಗೆ ಹಾಕೋಬೇಕಾಗುತ್ತೆ. ಅಂದ್ರೆ ಇವರು ಮನೆಯೊಳಗ ಏನಿರ್ತದ ಉಳಿದ ಕುರಿಗಳಿಗೂ ಹಾಕ್ತಿರಿ, ಆಮೇಲೆ ಊರಾಗಿರುವಂತ ಬೇರೆ ಕುರಿಗಳಿಗೆ ಹಾಕ್ಬೇಕಾಗುತ್ತೆ ಸರ್. ಅಂತಂದ್ರೆ ಯಾಕಂದ್ರೆ ಆ ನೊಣದಲ್ಲಿಂದ ಹರಡ್ತದೆ ಅಂತ ಹೇಳಿದ್ರೆ, ಮತ್ ನೊಣ ಒಂದ್ ಕಡೆ ಕಚ್ಚಿ ಇನ್ನೊಂದ್ ಕಡೆ ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ, ಅದಕ್ಕೆ ಎಲ್ಲ ಫುಲ್ ಏರಿಯಾನೇ ಕವರ್ ಮಾಡ್ಕೋಬೇಕಾಗತ್ತೆ ಸರ್. ಅಂತಂದ್ರೆ ಈಗ ಅದ್ರ ಬದಲಾಗು ಬಯಲು ಪ್ರದೇಶದಲ್ಲಿ ಕೆಲವೊಂದು ಹುಳು ಬೆಳೆದಿರ್ತಾವಲ್ಲ ಸರ್, ಅಲ್ಲಿ ಮೈಸೂರು ತುಂಬಾನೇ ಸೂಕ್ತ ಸರ್. ಹೌದಲ್ರಿ? ಅಂದ್ರೆ ತಗ್ಗು ಪ್ರದೇಶ ಇರಬಾರ್ದು ಅಂತ ತಾವ್ ಹೇಳಿದ್ದೀರಿ. ಇನ್ನ ನೀವು ಆಗ್ಲೇ ಹೇಳಿದ್ರಿ ಮೇಡಮ್, ಈ ರೋಗಗ್ರಸ್ತ ಕುರಿಗಳು ಮೇಕೆಗಳು ಏನಿರ್ತಾವಲ್ಲ ಬಾಯಿಯೊಳಗೆಲ್ಲ ಹುಣ್ಣಾಗಿರ್ತಾವ, ಅವಕ್ಕ ತಿಲ್ಲಿಗೆ ಬರುದಿಲ್ಲ ಅಂತ, ತಿಲ್ಲಿಲ್ಲ ಅಂತಂದ್ರೆ ಅವು ವೀಕ್ ಆಗ್ಬಿಡ್ತಾವ. ಅದಕ್ಕೆ ಆ ಟೈಮ್ನಾಗ ಯಾವ ರೀತಿ ನಾವು ತಿಲ್ಲಿಕ್ಕೆ ಕೊಟ್ರೆ ಅವಕ್ಕೊಂದು ಹೊಟ್ಟೆಯೊಳಗೆ ಏನಾದ್ರು ಬೇಕಲ್ಲ? ನಮಗೆ ಈಗ ಬಾಯಿದಾಗ ಹುಣ್ಣು ಆಯ್ತಂದ್ರೆ ನಮಗೆ ಏನು ಕೊಡ್ತಾರೆ, ರಾಗಿ ಗಂಜಿ ಅಥವಾ ಜೋಳದ ಗಂಜಿ ಥರ ಕೊಡ್ತಾರೆ ಸರ್. ಅದೇ ಥರ ನಮ್ದು ಕುರಿಗಳಿಗೆ ಒಂದು ಕಪ್ ಡೈಲಿ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆ ಮುಂದೆ ಒಂದೊಂದು ಕಪ್ ರಾಗಿ ಅಥವಾ ಜೋಳದ ಗಂಜಿ ಕೊಡ್ಬೇಕು ಸರ್. ಅವಕ್ಕೂ ಗಂಜಿ ಮಾಡಿ ಕುಡಿಸ್ಬೇಕಂದ್ರೆ ಕಾಜಿ ತಗೋಬೇಕು, ಜೋಳದ ಗಂಜಿ ಅಥವಾ ರಾಗಿ ಗಂಜಿ ಕುಡಿಸ್ಬೇಕು. ಅಂದ್ರೆ ತೆಳ್ಳಗ್ ಮಾಡಿ ಕುಡಿಸ್ಬೇಕಂದ್ರೆ ಗಟ್ಟಿ ಮಾಡಿ? ಇಲ್ಲ ಸರ್, ತೆಳ್ಳಗ್ ಮಾಡಿ ಕುಡಿಸ್ಬೇಕು, ಮತ್ತೆ ಸ್ವಚ್ಛ ನೀರ್ ಕೊಡ್ಬೇಕು ಸರ್. ಓಹೋ, ಇದು ಬಹಳ ಮುಖ್ಯ. ಸ್ವಚ್ಛ ನೀರ್, ಯಾಕಂದ್ರೆ ಮತ್ ಕೆಸರಿನ ನೀರ್ ಕೊಟ್ರೆ ಮತ್ ಅದೇ ಬೇರೆ ಬೇರೆ ರೋಗ ಬಂದ್ಬಿಡ್ತಾವೆ, ಮೊದಲೇ ವೀಕ್ ಆಗಿರ್ತದೆ, ಮತ್ತೆ ಬರೋ ಸಾಧ್ಯತೆ ರೋಗ ಬಂದ್ಬಿಡ್ತಾವೆ. ಅದನ್ ಬಿಟ್ರೆ ಸರ್, ಈಗ ಹಸಿ ಮೇವು ಇರ್ತಾವಲ್ಲ ಸರ್, ಮೆತ್ತಗೆ ಹಸಿ ಮೇವು ಇರ್ತಾವಲ್ಲ, ಕರ್ಕಿ ಅಥವಾ ಇದು ಆ ತರ ಕೊಡ್ಬೇಕು ಸರ್. ಅದನ್ ಬಿಟ್ರೆ ಈ ಕಣಕಿ ಇರ್ತೈತಲ್ಲ ಸರ್, ಕಣಕಿ ಆಗ್ಲಿ ಹಿಂಡಿ ಆಗ್ಲಿ ಅವೆಲ್ಲ ಫುಲ್ ಹಾರ್ಡ್ ಹಾರ್ಡ್ ಇರ್ತೈತಿ, ಫುಲ್ ಒಣಗಿದ್ದಿರ್ತೈತಿ, ಗಟ್ಟಿ ಇರ್ತೈತಿ, ನಾಲಿಗೆಲ್ಲ ಮತ್ತ ಬ್ಯಾನೆ ಆಗುತ್ತೆ ಅಂತ ಕೊಡಕ್ಕೆ ಹೋಗ್ಬಾರ್ದು ಸರ್. ಮೆತ್ತನ ಆಹಾರ ಕೊಡ್ಬೇಕು ಸರ್, ಇದು ಬಹಳ ಮುಖ್ಯವಾಗಿರುವಂತ. ಇದಲ್ಲದೆ ಮತ್ತೆ ನಮ್ಮ ರೈತರು ಈ ಒಂದು ನೀಲಿ ನಾಲಿಗೆ ರೋಗ ಬಂದಾಗ ಹೆಚ್ಚಿನ ಒಂದು ಕಾಳಜಿ ತಗೊಳ್ಬೇಕಂತ್ರಿ? ಸರ್ ನೋಡ್ರಿ ಸರ್, ಈಗ ಮುಂಜಾನೆ 6 ಸಂಜೆ ತನಕ ಇವರಲ್ಲೇ ರೈತರು ಹೊರಗಡೆ ಮೇಯಿಸ್ಕೊಂಡು ಬರ್ತಾರೆ. ಅವಾಗ ಇದು ಒಂದ್ ಸ್ವಲ್ಪ ಕಾಳಜಿಯಿಂದ ತಗ್ಗು ಪ್ರದೇಶ ಆಗ್ಲಿ ಕೊಳಚೆ ನೀರದಲ್ಲಿ ಹೋಗಿ ಮೇಯ್ಸಕ್ ಹೋಗ್ಬಾರ್ದು. ಮತ್ತೆ ಕೊಠಡಿ ಇರ್ತಾವೆ ಸರ್, ಹಂಗ ಒಂದೊಂದು ಕುರಿಗಾರರ ಹತ್ರ ಕೊಠಡಿ ಇದ್ದೇ ಇರುತ್ತೆ. ಕೊಠಡಿ ಸುತ್ತಲೂ ಏನ್ ಮಾಡ್ಬೇಕು, ಇವರು ಸೊಳ್ಳೆ ಪರದೆ ಕಟ್ಕೋಬೇಕು. ಅದಾಯ್ತಾ? ಸೆಕೆಂಡ್ ಒನ್ ಅಂತಂದ್ರ ಏನಂತಾರೆ, ಬೇವಿನ ಸೊಪ್ಪು ಇರುತ್ತಲ್ಲ ಸರ್, ಬೇವಿನ ಸೊಪ್ಪಾಗ್ಲಿ ಲೆಮನ್ ಗ್ರಾಸ್ ಆಗ್ಲಿ ಒಂದು ಕೆಂಡದಲ್ಲಿ ಹಾಕಿ ಸಂಜೆ 5-7 ಸುಮಾರು ಒಂದ್ಸಲ ಹೊಗೆ ಹಾಕ್ಬೇಕು. ಹೊಗೆ ಹಾಕೋದ್ರಿಂದ ಎಲ್ಲಾ ನೊಣಗಳು ಇರ್ತಾವಲ್ಲ ಸರ್, ಅವು ಸತ್ತರೆ ಹೋಗ್ತಾವ, ಒಂದು ಇಳ್ಕೊಂಡು ಹೊರಗಡೆ ಹೋಗ್ಬಿಡ್ತಾವೆ ಸರ್. ಅಂದ್ರೆ ನೀವೇನ್ ನೊಣ ಹೇಳಿದ್ರಿ, ಇದು ಸೊಳ್ಳಿ ಜಾತಿ ಸೇರಿರುವಂತ ನೊಣ? ಹಾರಿ ಸರ್. ಬೇರೆ ಸೊಳ್ಳಿನ ಹೋಗ್ತು, ಆ ಸೊಳ್ಳಿನ ಹೊರಗೆ ಹೋಗ್ಬಿಡ್ತಾವೆ, ಎಲ್ಲಾ ಸೊಳ್ಳೆಗಳು ಅಥವಾ ನೊಣಗಳು ಹೊರಗೆ ಹೋಗ್ಬಿಡ್ತಾವೆ ಸರ್. ಇದು ಒಂದೇ ರಕ್ತ ಹೀರಲ್ಲ ಸರ್, ಇದ್ರ ಜೊತೆ ಎಷ್ಟೋ ನೊಣಗಳು ಅಥವಾ ಸೊಳ್ಳೆಗಳು ರಕ್ತ ಹೀರ್ತವೆ ಸರ್. ಇದರಿಂದ ನಮ್ದು ಕುರಿಗಳು ತೆಳ್ಳಗ ಅಥವಾ ಇದು ವೀಕ್ ಆಗ್ಬಿಡ್ತವೆ, ಅದ್ರ ಜೊತೆ ಜೊತೆಗೆ ಈ ತರದ ರೋಗಗಳು ಬೇರೆ ತರ್ತವೆ ಸರ್. ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕು ಸರ್, ನಮ್ದು ರೈತರು ಕಾಲ ಕಾಲಕ್ಕೆ ಜಂತುನಾಶಕ ಔಷಧಿ ಹಾಕೊಳ್ಳೇಬೇಕಾಗುತ್ತೆ ಸರ್. ವರ್ಷದಾಗ ಎಷ್ಟು ಸಲ ಹಾಕ್ಬೇಕು ಅಂದ್ರೆ 3 ಒಂದ್ಸಲ ಹಾಕ್ಬೇಕಾಗುತ್ತೆ. 4 ಹಾಕ್ಬೇಕಾಗುತ್ತೆ, 3 ಒಂದ್ಸಲ ಹಾಕೊಳ್ಳೇಬೇಕಾಗುತ್ತೆ ಸರ್. ಹುಟ್ಟಿದ ಕುರಿ ಮರಿ ಹಿಡಿದುಕೊಂಡು 3 ಒಂದ್ಸಲ ಹಾಕೋತಾನೆ ಹೋಗ್ಬೇಕು, ರೆಗ್ಯುಲರ್ ಹಾಕ್ಬೇಕು, ರೆಗ್ಯುಲರ್ ಆಗಿ ಹಾಕ್ಬೇಕು ಸರ್. ಖರ್ಚು ಹೆಚ್ಚಿಗೆ ಆಗ್ತಂತಾರೆ? ಇಲ್ಲ ಸರ್, ಇದು ಎಲ್ಲ ನಮ್ದು ಜಂತುನಾಶಕ ಔಷಧಿ ಆಗ್ಲಿ ಈ ಲಸಿಕೆಗಳು ಇದ್ದಾವೆ ಸರ್. ಇದು ಒಂದು ನೀಲಿನಾಳಿಗೆ ಲಸಿಕೆ ಬಿಟ್ಟು ಹೀರೆ ಬೆನೆ ಲಸಿಕೆ ಅಂತ ಹೇಳಿದೆ ಸರ್, PPR ಲಸಿಕೆ ಮತ್ತು ET ಲಸಿಕೆ ಅಂತ ಹೇಳಿದೆ ಸರ್, ಅಂದ್ರೆ ಕರುಳು ಬೆನೆ ಲಸಿಕೆ ಅಂತೇಳಿ. ಅದು ನಮ್ದು ಪಶುವೈದ್ಯ ಸಂಸ್ಥೆಯಲ್ಲಿ ಅವೈಲೇಬಿಲಿಟಿ ಇದಾವೆ ಸರ್, ಅಂದ್ರೆ ಅದು ಕೆಲವೊಂದು ಸಮಯದಲ್ಲಿ ಅಷ್ಟೇ ಅವೈಲೇಬಿಲಿಟಿ ಇರ್ತಾವೆ ಸರ್. ಆ ಸಮಯದಲ್ಲಿ ಬಂದು ಇವ್ರು ತಗೊಂಡ್ ಹೋಗ್ಬೋದು ಸರ್, ತಗೊಂಡ್ ಬಂದು ಹಾಕೋಬಹುದು. ಅದಕ್ಕೆ ನಮ್ ಸಂಸ್ಥೆಗೆ ಬಂದ ನಾವು ಇಂಜೆಕ್ಷನ್ ಕೊಡ್ತೇವೆ. ನಿಮ್ಮ ಆಸ್ಪತ್ರೆ ಬಂದ್ರೆ ಅಲ್ಲೂ ನೀವು ಇಂಜೆಕ್ಷನ್ ಕೊಡ್ತೇವೆ? ಫ್ರೀ ಇರ್ತಾವ? ಫ್ರೀ ಆಫ್ ಕಾಸ್ಟ್. ಅಂದ್ರೆ ಯಾವ್ದು ಚಾರ್ಜ್ ಮಾಡೋದು? ನಮ್ಮ ರೈತ ಬಂದ್ರು ಗಮನಿಸಬೇಕು ಏನಂತಂದ್ರೆ, ಇಂತ ಯಾವ್ದೇ ಒಂದು ಲಕ್ಷಣ ಕಾಣಿಸ್ಕೊಂಡಾಗ ನೀವು ನಿಮ್ ಹತ್ತಿರದಲ್ಲಿರುವಂತ ಪಶು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನಿಮ್ಗೆ ಅವರು ಚಿಕಿತ್ಸೆ ಕೊಡ್ತಾರ, ಏನೋ ಒಂದು ಔಷಧ ಕೊಡ್ತಾರ, ಅದು ಸಹಿತ ಫ್ರೀ ಆಗಿರ್ತದೆ ಅಂತ ಹೇಳಿತಾರ. ಆಮೇಲೆ ಈ ಜಂತುನಾಶಕ ಔಷಧವನ್ನ ಕುರಿಗಳಿಗೆ 3 ಅವುಗಳ ಜೀವನ ಪರ್ಯಂತ ನೀವು ಕುಡಿಸ್ಕೊಂಡು ಹೋಗ್ಬೇಕು, ಅದು ಸಹಿತ ಫ್ರೀ ಆಗಿರ್ತದೆ ಅಂತ. ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಆದಾಗ ಮನೆಯಲ್ಲೇ ಇರುವಂತ ಯಾವುದೇ ಒಂದು ಔಷಧನಾಗ್ಲಿ ಮತ್ತೊಬ್ರು ಏನೋ ಕೊಟ್ಟಿದ್ರು, ಅವ್ರ ಕುರಿಗಳ ಹತ್ರ ಏನೋ ಸಮಸ್ಯೆ ಆದಾಗ ಕೊಟ್ಟಿದ್ರು ಅಂದ್ರೆ ಆ ಒಂದು ಔಷಧವನ್ನ ತಂದು ಇವರು ಕುಡಿಸೋದು ಸರಿಯಲ್ಲ ಮೇಡಮ್? ಸರಿಯಿಲ್ಲ, ಒಂದು ರೋಗ ಇನ್ನೊಂದು ರೋಗಕ್ಕೆ ಡಿಫ್ರೆಂಟ್ ಇರುತ್ತೆ ಸರ್. ಒಬ್ರಿಗೆ ತಲೆ ಬ್ಯಾನೆ ಇರುತ್ತೆ, ಕೆಲವೊಬ್ರಿಗೆ ಹೊಟ್ಟೆ ಬ್ಯಾನೆ ಇರುತ್ತೆ. ಅದೇ ತರ ಕುರಿಗಳಿಗೂ ಒಂದೊಂದು ರೋಗ ಒಂದೊಂದ್ ತರ ಇರುತ್ತೆ ಸರ್. ಒಬ್ರಿಗೆ ಕಾಲ್ ಬ್ಯಾನೆ ರೋಗ ಔಷಧಿ ತಂದಂತೆ ಹೊಟ್ಟೆ ಬ್ಯಾನೆ ಕುಡಿಸಿದ್ರೆ ಅದಕ್ಕೇನು ಯೂಸೇ ಆಗಲ್ಲ ಸರ್, ಮತ್ತೆ ಉಲ್ಟಾ ಸಮಸ್ಯೆ ಆಗುತ್ತೆ ಸರ್. ಅದಕ್ಕೆ ಆ ತರ ಮಾಡ್ಲಾದ್ರೆ ಮೊದಲು ಹೋಗಿ ಹಾಸ್ಪಿಟಲ್, ಪಕ್ಕದ ಹಾಸ್ಪಿಟಲ್ ಇರುತ್ತೆ ಸರ್. ಹೆಂಗ್ ಈಗ ಹತ್ರ ಬಹಳ ದೂರ 20-30 ಕಿಲೋಮೀಟರ್ ಹೋಗ್ಬೇಕಂತ ಸಾಮಾನ್ಯವಾಗಿ ಇಲ್ಲ, 8 ಅರೌಂಡ್ ಒಂದ್ ಇದು ಇದೆ ಸರ್, ಪಶು ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಸರ್. ಫಸ್ಟ್ ಬಂದೆ ಹಾಸ್ಪಿಟಲ್ ಭೇಟಿ ಕೊಡ್ಬೇಕು ಸರ್. ಹೌದಲ್ರ, ರೈತ ಬಂದರು ಗಮನಿಸಬೇಕು. ಏನ್ ಹೇಳ್ತಾ ತೃಪ್ತಿ ಅವರು ಅಂತಂದ್ರೆ, ನಿಮ್ಗೆ ಯಾವುದೇ ಒಂದು ದನಕರಿಗಳಿಗೆ ಕುರಿಗಳಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತಹ ಪಶು ಆಸ್ಪತ್ರೆ ನೀವು ಹೋದ್ರಿ, ಅಲ್ಲಿರುವಂತ ಸಿಬ್ಬಂದಿ ಅವರನ್ನ ಡಾಕ್ಟರ್ನ ನೀವು ಕಂಡ್ರಿ ಅಂತಂದ್ರೆ, ಆ ಒಂದು ಲಕ್ಷಣವನ್ನು ನೋಡಿಕೊಂಡು ನಿಮ್ಮ ದನಕರಿಗಳಿರುವಂತಹ ಸಮಸ್ಯೆಗಳನ್ನು ನೋಡಿಕೊಂಡು ನಿಮ್ಗೆ ಸೂಕ್ತವಾದ ಚಿಕಿತ್ಸೆ ಕೊಡ್ತಾರ, ಔಷಧಿಗಳನ್ನ ಕೊಡ್ತಾರ, ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡಿದ್ರಂದ್ರೆ ಆ ಒಂದು ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ ಇದ್ರೆ. ಇದುವರೆಗೆ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿಯವರು ಕುರಿಗಳಲ್ಲಿ ಬರುವಂತಹ ನೀಲಿ ನಾಲಿಗೆ ರೋಗದ ಲಕ್ಷಣ ಹೆಂಗಿರ್ತವ, ನಿರ್ವಹಣೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಸರ್. ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ಬರುವ ನೀಲಿ ನಾಲಿಗೆ ರೋಗ ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಕುಲಕರ್ಣಿ. ಇನ್ನು ಮುಂದೆ ಜನಪದ ಕಾರ್ಯಕ್ರಮದಲ್ಲಿ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳು. ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಪ್ರೀತಿ ಎಂಬೋ ವರತಿ ಪ್ರೀತಿ ಎಂಬೋ ವರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟಾರ ಮೆರಿತಿ ಯೇಸು ದಿನ ಇರಿತಿ ನೀ ಎಷ್ಟಾರ ಮೆರಿತಿ ಯೇಸು ದಿನ ಇರಿತಿ ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ಕಣ್ಣಿಡತೆ ಇದ್ದದ್ದು ಬಳಕೊಂಡು ಬಾರಂತಿ, ಕಂಡದ್ದರ ನಾಲ ಕಣ್ಣಿಡತೆ ಇದ್ದದ್ದು ಬಳಕೊಂಡು ಬಾರಂತಿ. ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಎಲ್ಲ ವೈದು ಎಲ್ಲಿಡತಿ? ಇಲ್ಲಂತೆ ನಾನೇ ದೇವರು ಅನ್ಕೊಂತಿ, ದೇವರು ದೈವ ಇಲ್ಲಂತೆ ನಾನೇ ದೇವರು ಅನ್ಕೊಂತಿ. ಸುಳ್ಳಿಗೆ ಪೂರ ಮನಸೋತಿ, ಸುಳ್ಳಿಗೆ ಪೂರ ಮನಸೋತಿ, ಹರಿಹರ ಬ್ರಹ್ಮರ ಕಳಕೊಂತಿ. ಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬಲು ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ. ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬಲು ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ. ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕರೆದರ ಯಾಕ ವಲ್ಲಂತೆ ನೀ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ,